ಚಕ್ಕಲಿ, ಕೊಡುಬಳೆ, ನಿಪ್ಪಟ್ಟು ಇವೆಲ್ಲ ನಾವು ಹಿಟ್ಟಿನಿಂದ ತಯಾರು ಮಾಡ್ಬೋದು. ಇವನ್ನ ಸ್ವಸಹಾಯ ಗುಂಪಿನ ಮಹಿಳೆಯರು ಸಣ್ಣ ಉದ್ದಿಮೆಯಾಗಿ ಪ್ರಾರಂಭ ಮಾಡಬಹುದು ನೋಡ್ರಿ. ಇನ್ನು ನುಚ್ಚಿನ ಬಗ್ಗೆ ಹೇಳಬೇಕಂದ್ರೆ ಸಾವಿ ನುಚ್ಚು ಮಾಡ್ಬೋದು. ಹಿಟ್ಟಿನ ಗಿರಣಿ ಶುರು ಮಾಡಿದಾಗ ನುಚ್ಚು ಮಾಡುವ ಯಂತ್ರವನ್ನು ಸಹಿತ ಅಳವಡಿಸ್ಕೋಬಹುದು. ಅಲ್ಲದೆ ಹಿಟ್ಟಿನ ಗಿರಣಿಯಲ್ಲೇ ನುಚ್ಚನ್ನು ತಯಾರು ಮಾಡಿ ಆ ನುಚ್ಚಿನಿಂದ ಬೇರೆ ಬೇರೆ ತಿಂಡಿಗಳನ್ನು ತಯಾರು ಮಾಡಬಹುದು. ಇನ್ನು ಶಾವ್ಗೆ ಮಾರುಕಟ್ಟೆಯೊಳಗೆ ನಮಗೇನು ಸಿಗ್ತಾವ ಆ ಶಾವ್ಗೆ ಚಿರೋಟಿ ರವಾದಿಂದ ಮಾಡಿರ್ತಾರೆ. ಶೇಕಡ 50% ಸಾವಿ ಹಿಟ್ಟು ಅಥವಾ ರವೆ ಉಪಯೋಗಿಸಿ ಉತ್ತಮ ಶಾವ್ಗೆನ ತಯಾರು ಮಾಡಬಹುದು. ಸಾವಿಯಲ್ಲಿ ಇರುವಂತಹ ಹೆಚ್ಚಿನ ಪ್ರಮಾಣದ ಕಬ್ಬಿಣ, ರಂಜಕ ಮತ್ತು ನಾರಿನಾಂಶಗಳು ಸಾವಿ ಶಾವ್ಗೆಯಿಂದ ಸಿಗ್ತಾವ ನಮಗೆ. ಇದರಿಂದ ಉತ್ತಮ ಗುಣಮಟ್ಟದ ಮತ್ತು ಆರೋಗ್ಯವರ್ಧಕ ಶಾವ್ಗೆ ಸಿಕ್ಕಂಗಾಗ್ತದೆ. ಅಂದಾಜು 4 ಲಕ್ಷ ಖರ್ಚಿನೊಳಗೆ ನಾವು ಶಾವ್ಗೆ ಘಟಕವನ್ನ ಪ್ರಾರಂಭ ಮಾಡಬಹುದು. ಇನ್ನು ಬೇಕರಿ ಬಗ್ಗೆ ಹೇಳಬೇಕಂದ್ರೆ ಬೇಕರಿ ಪ್ರಾರಂಭ ಮಾಡಲಿಕ್ಕೆ ಸುಮಾರು 4 ಲಕ್ಷದಷ್ಟು ಖರ್ಚು ಬರ್ತದೆ. ಬೇಕರಿ ತಯಾರು ಮಾಡೋದ್ರಿಂದ ಮಕ್ಕಳಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಅನುಕೂಲ ಅಂತ ಹೇಳ್ಬೋದು. ಇನ್ನು ಆಹಾರಗಳಿಂದ ಎಷ್ಟು ಲಾಭ ಪಡೆಯಬಹುದು ಅಂತ ಒಂದ್ ಸಣ್ಣದಾಗಿ ಹೇಳ್ತೀನಿ. ಸಾವಿ ಪಡ್ ತಯಾರಿಸಿ ಮಾರಾಟ ಮಾಡೋದ್ರಿಂದ ಶೇಕಡ 56%, ಚಕ್ಕಲಿಯಿಂದ ಶೇಕಡ 59%, ಸಾವಿ ನಿಪ್ಪಟ್ಟಿನಿಂದ ಶೇಕಡ 49%, ಹುರಕಿ ಹೋಳಿಗೆಯಿಂದ ಶೇಕಡ 40%, ಸಾವಿ ಬೇಸನ್ ಉಂಡೆಯಿಂದ ಶೇಕಡ 25%, ಹಪ್ಪಳದಿಂದ ಶೇಕಡ 50% ನಿವ್ವಳ ಲಾಭ ಪಡಿಬಹುದು ನೋಡ್ರಿ. ಈಗ 1 ರೂಪಾಯಿ ಖರ್ಚು ಮಾಡಿದ್ರೆ 1.56 ಹಂಗೆ ಆ ತರ ಲಾಭ ಸಿಗ್ತದೆ ಅಂತ. ಹೌದ್ರಿ. ಯಾರಾದ್ರೂ ಉದ್ದಿಮೆ ಮಾಡ್ಬೇಕಾದ್ರ ಈ ಎಲ್ಲಾ ಪದಾರ್ಥಗಳನ್ನ ತಯಾರಿಸುವುದು ವಿಧಾನ ಎಲ್ಲಿ ಸಿಗ್ತದಂತೀರಿ? ಈ ವಿಧಾನ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಮಹಾವಿದ್ಯಾಲಯದ ಆಹಾರ ಮತ್ತು ಪೋಷಣೆ ವಿಭಾಗದಿಂದ ಈ ಎಲ್ಲ ಪದಾರ್ಥ ತಯಾರು ಮಾಡುವಂತ ತಂತ್ರಜ್ಞಾನವನ್ನ ನಾವು ವಾಣಿಜ್ಯೀಕರಣಗೊಳಿಸಿದೀವಿ. ಹೀಗೆ ಸಾವಿಯ ನಿರಂತರ ಸೇವನೆಯಿಂದ ಆರೋಗ್ಯ ವೃದ್ಧಿಸುವುದರ ಜೊತೆಗೆ ಆರ್ಥಿಕವಾಗಿಯೂ ಸಬಲರಾಗಬಹುದು ಅಂತ ಹೇಳ್ಬಹುದು. ಕೊನೆಯದಾಗಿ ಹೇಳ್ತೀನಿ, ಸಾವಿ ಸೇವಿಸಿ ಸದೃಢರಾಗಿ ಬಾಳಿ ಅಂತ ಹೇಳಿ. ಒಳ್ಳೆಯದು ಡಾಕ್ಟರ್ ಪುಷ್ಪ ಭಾರತಿ ಅವರೇ, ತಾವು ಇಲ್ಲಿವರೆಗೆ ಸಾವಯವ ಮಹತ್ವ ಮತ್ತು ಸಾವಯವಿಯಿಂದ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಾವಿಯ ಮಹತ್ವ ಮತ್ತು ಅದರ ಉಪಯೋಗಗಳ ಕುರಿತು ಡಾಕ್ಟರ್ ಪುಷ್ಪ ಭಾರತಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಸಾಣಿಕೊಪ್ಪದ ಗೌರವ ದೊಡ್ಡಯ್ಯ ಹೊಸಮಠ ಹಾಗೂ ಮೇಳದವರಿಂದ ಸಂಪ್ರದಾಯದ ಪದಗಳು. ಮಾನ ಮೇ ಮುಡಿಯರಿ ಬನ್ನಿ ಮಾನ ಮೇ ಮನಮೆ ಮುಡಿಯರಿ ಬನ್ನಿಯ ಬಂದನಿ ಕೋಟಕ ಸಸಿ ಚಲೇ ಮನಮೆ ಬನ್ನಿ ಮುಡಿಯಕ ಮಗ ಚಂದ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಬನ್ನಿ ಮುಡಿಯಕ ಮಗ ಚಂದ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಕನ್ನ ಮೋಗಿಲಿ ನನ್ನ ಹೆಣ್ಣ ಮಗಳ ಚಲೆ ಬನ್ನಕ ನನ್ನ ಸಸಿ ಚಲವೆ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಬನ್ನಕ ನನ್ನ ಸಸಿ ಚಲವೆ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಬನ್ನಕ ನೀ ನನ್ನ ಸಸಿ ಚಲಿವೆ ಮನಮೆ ಬನ್ನಿ ಮುಡಿಯಕ ಮಗ ಚಲವ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಅಪ್ಪ ನೀನ ಕಾಲ ಅಪ್ಪಳಕ್ಕಿಂತ ತಿಳವ ಮತ್ತೆಲ್ಲಿ ತುಳಲೆ ಗಾನಿ ಮುಳ್ಳ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮತ್ತೆಲ್ಲಿ ನೀ ತುಳದೆ ಗೊನಿ ಮುಳ್ಳೈ ಸ್ವಾಮಿ ಮರು ಬನ್ನಿ ಮುಡದ ಬರುವಾಗ ಮನಮೆ ಮನಮೆ ಮುಡಿಯರಿ ಬನ್ನಿ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮರ ಬನ್ನಿ ಮುಡದ ಬರುವಾಗ ಮನಮೆ ಮನಮೆ ಮುಡಿಯರಿ ಬನ್ನಿ ಮನಮೆ ಮನಮೆ ಮುಡಿಯರಿ ಬನ್ನಿಯ ಅಪ್ಪ ನೀನ ಕಾಲ ತುಪ್ಪದಕ್ಕಿಂತ ತಿಳವ ಮತ್ತೆಲ್ಲಿ ತುಳದೆ ಗಾಣಿ ಮುಳ್ಳ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮತ್ತೆಲ್ಲಿ ತುಳದೆ ಗಾಣಿ ಮುಳ್ಳ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮತ್ತೆಲ್ಲಿ ನೀ ತುಳದೆ ಗಾಣಿ ಮುಳ್ಳ ಸ್ವಾಮಿ ಹತ್ತು ರೈತರ ಹೊಲದಾಗ ಮನಮೆ ಮನಮೆ ಮುಡಿಯರಿ ಬನ್ನಿ ಮನಮೆ ಮನಮೆ ಮುಡಿಯರಿ ಬನ್ನಿಯ ಹತ್ತು ರೈತರ ಹೊಲದಾಗ ಮನಮೆ ಮನಮೆ ಮುಡಿಯರಿ ಬನ್ನಿಯ ಮನಮೆ ಮನಮೆ ಮುಡಿಯರಿ ಬನ್ನಿಯ ಒಂದತ ಉಪಾಸ ಕಂದನ ಕೈಯಗದಿ ದೀಪ ಲೋಲ್ಯಾಡು ಮೋತ ಕಿವಿಯಾಗ ಮಾನೆಮ್ಮೆ ಮಾನೆಮ್ಮೆ ಮುಡಿಯಾರಿ ಬಣ್ಣೆಯ ಮಾನೆಮ್ಮೆ ಮಾನೆಮ್ಮೆ ಮುಡಿಯಾರಿ ಬಣ್ಣೆಯ ಲೋಲ್ಯಾಡು ಮೋತ ಕಿವಿಯಾಗ ಮಾನೆಮ್ಮೆ ಮಾನೆಮ್ಮೆ ಮುಡಿಯಾರಿ ಬಣ್ಣೆಯ ಮಾನೆಮ್ಮೆ ಮಾನೆಮ್ಮೆ ಮುಡಿಯಾರಿ ಬಣ್ಣೆಯ ಲೋಲ್ಯಾಡೋ ನೀ ಮೋತ ಕಿವಿಯಾಗಿಸಿದ ಕಂದನ ಮ್ಯಾಗ ಕರ ನಿರಲೆ ಮಾನೆಮ್ಮೆ ಮಾನೆಮ್ಮೆ ಮುಡಿಯಾರಿ ಬಣ್ಣೆಯ ಮಾನೆಮ್ಮೆ ಮಾನೆಮ್ಮೆ ಮುಡಿಯಾರಿ ಬಣ್ಣೆಯ ಕಂದನ ಮ್ಯಾಲ ಕರ ನಿರಲೆ ಮಾನೆಮ್ಮೆ ಮಾನೆಮ್ಮೆ ಮುಡಿಯಾರಿ ಬಣ್ಣೆಯ ಮಾನೆಮ್ಮೆ ಮಾನೆಮ್ಮೆ ಮುಡಿಯಾರಿ ಬಣ್ಣೆಯ ಒಂದತ ಉಪಾಸ ಕೆಂಡ ಬಿಸಲ ಸಣ್ಣ ಕಂದ